ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಈ ಸಮಯ 6 ಗಂಟೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ ನೇಗಿಲ. ಕಿಸಾನ್ ವಾಣಿ ಕೇಳುವಂತಹ ಎಲ್ಲಾ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ, ಮೊದಲಿಗೆ ಮಾಗಿ ಹುಳುಮೆ ಮತ್ತು ಮಹತ್ವ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಸತ್ಯನಾರಾಯಣ ರಾವ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ಡಾಕ್ಟರ್ ವಿಜಿ ಭಾವಲತಿ. ನಂತರ ಆರೋಗ್ಯವಂತ ಹೃದಯಕ್ಕಾಗಿ ಆರೋಗ್ಯಕರ ಆಹಾರ ಕುರಿತು ಡಾಕ್ಟರ್ ವಾಣಿಶ್ರೀ ಅವರಿಂದ ಮಾಹಿತಿಯನ್ನು ಕೇಳಲಿದ್ದೀರಿ. ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ನಂತರ ಪೇಟೆ ಧಾರಣೆ ಹಾಗೂ ವೆಂಕಟದಾಸ್ ಅವರಿಂದ ಏಕತಾರಿ ಪದಗಳನ್ನು ಕೇಳುವಿರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಮಾಗಿ ಹುಳುಮೆ ಮತ್ತು ಮಹತ್ವ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಸತ್ಯನಾರಾಯಣ ರಾವ್ ಅವರೊಂದಿಗೆ ಸಂದರ್ಶನವನ್ನ. ಬೇಸಿಗೆ ಹಂಗಾಮಿನಲ್ಲಿ ಸಾಮಾನ್ಯವಾಗಿ ರೈತರ ಹೊಲಗಳಲ್ಲಿ ಎಲ್ಲಾ ಬೆಳೆಗಳು ಕಟಾವಾಗಿರ್ತವೆ. ಮುಂಗಾರು ಬೆಳೆಗಳು ಮತ್ತು ಹಿಂಗಾರು ಬೆಳೆಗಳು ಕಟಾವಾಗಿ ಭೂಮಿ ಖಾಲಿಯಾಗಿರುವುದನ್ನ ನಾವು ನೋಡಬಹುದು. ಈ ಒಂದು ಸಂದರ್ಭದಲ್ಲಿ ಈ ಬೆಳೆಗಳು ಕಟಾವಾದ ತಕ್ಷಣ ರೈತರು ಈ ಬೇಸಿಗೆ ಒಂದು ಕಾಲದಲ್ಲಿ ಏನೇನು ಕೃಷಿ ಚಟುವಟಿಕೆಗಳನ್ನ ಮಾಡಬೇಕಾಗತ್ತೆ, ಈ ಕೃಷಿ ಚಟುವಟಿಕೆಗಳನ್ನ ಅಥವಾ ಭೂಮಿಯ ನಿರ್ವಹಣೆಯನ್ನ ಮಾಡೋದ್ರಿಂದ ರೈತರಿಗೆ ಮುಂದಿನ ಒಂದು ಹಂಗಾಮಿನಲ್ಲಿ ಯಾವ ರೀತಿ ಲಾಭಗಳಾಗ್ತವೆ ಅಂತಕ್ಕಂಥ ವಿಷಯದ ಮೇಲೆ ನಮಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ಬೇಸಾಯ ತಜ್ಞರಾದಂಥ ಡಾಕ್ಟರ್ ಸತ್ಯನಾರಾಯಣ ರಾವ್ ಇರುತ್ತಾರೆ. ಇವರು ಈ ಒಂದು ಬೇಸಿಗೆ ಹಂಗಾಮಿನ ಕೃಷಿ ಚಟುವಟಿಕೆಗಳು ಅಥವಾ ಈ ಮಾಗಿ ಉಳುಮೆಯ ಮಹತ್ವ ಏನಿದೆ ಅಂತಕ್ಕಂಥ ವಿಚಾರವನ್ನು ನಮ್ಮ ರೈತರಿಗೆ ತಿಳಿಸಿಕೊಡ್ತಾ ಇದ್ದಾರೆ, ಅವರಿಂದ ಮಾಹಿತಿಯನ್ನು ಮಾಡ್ಕೊಳ್ಳೋಂತ. ನಮಸ್ಕಾರ ಸತ್ಯನಾರಾಯಣ ರಾವ್ ಅವರೇ. ನಮಸ್ಕಾರ ರೀ. ಮೊದಲನೇದಾಗಿ ನಾನು ಹೇಳಿದ ಹಾಗೆ ಈ ಬೇಸಿಗೆ ಒಂದು ಹಂಗಾಮಿನಲ್ಲಿ ಬೆಳೆಗಳು ಕಟಾವಾಗಿರ್ತವೆ, ಈ ಒಂದು ಸಂದರ್ಭದಲ್ಲಿ ಅತಿ ಮುಖ್ಯವಾದಂತಹ ಕೃಷಿ ಕಾರ್ಯಗಳು ಯಾವ್ಯಾವ, ಇದ್ರ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿಯನ್ನು ಮಾಡಿಕೊಡ್ರಿ. ಆಯ್ತು. ಈ ಬೇಸಿಗೆ ಹಂಗಾಮ ಅಂದ್ರೆ ಮಳೆಗಾಲ ಅಥವಾ ಮುಂಗಾರು ಹಂಗಾಮಿನ ಪೂರ್ವದ ಕಾಲ ಅಂತ ನಾವು ಹೇಳ್ಬೋದ್ರಿ. ಈ ಸಮಯದಲ್ಲಿ ನೀರಾವರಿ ಪ್ರದೇಶದಲ್ಲಿ ಬಿಟ್ರೆ ಉಳಿದೆಡೆಗಳಲ್ಲಿ ಭೂಮಿಯ ಮೇಲೆ ಯಾವುದೇ ತರಹದ ಬೆಳೆಗಳು ಇರುವುದಿಲ್ಲ. ಹಿಂಗಾರಿ ಬೆಳೆಗಳಾದ ಜೋಳ, ಕುಸುಬೆ, ಕಡಲೆ ಮತ್ತು ಬಹು ಹಂಗಾಮಿನ ಬೆಳೆಗಳಾದ ಹತ್ತಿ, ತೊಗರೆಗಳ ಕಟಾವು ಕೂಡ ಮುಗಿದಿರ್ತದೆ. ಈ ಸಮಯದಲ್ಲಿ ಅಂದ್ರೆ ಫೆಬ್ರವರಿಯಿಂದ ಮೇ ತಿಂಗಳ ಕೊನೆಯವರೆಗೆ ರೈತರ ತಿಂಗಳಲ್ಲಿ ಹೇಳ್ಬೇಕಂತಂದ್ರೆ ಈ ಮಾಘ, ಫಾಲ್ಗುಣ, ಚೈತ್ರ, ವೈಶಾಖ ತಿಂಗಳು ಏನಂತೀವಿ, ಆ ಸಮಯದಲ್ಲಿ ಆಕಾಶದಲ್ಲಿ ಕೆಲವರ ಅಕಾಲಿಕ ಗುಡುಗು ಮಿಂಚು ಪ್ರಾರಂಭವಾಗಿ ಕೆಲವು ವೇಳೆ ರಭಸದಿಂದ ಮಳೆ ಆಗ್ತದೆ. ಮತ್ತ ಭೂಮಿಯಲ್ಲಿ ಈ ಹಿಂಗಾರಿ ಬೆಳೆಗಳ ಕಟಾವಾದ ನಂತರ ಸ್ವಲ್ಪ ತೇವಾಂಶ ಕೂಡ ಲಭ್ಯವಿರ್ತದೆ, ಅಂದ್ರೆ ತಕ್ಷಣ ಕಟಾವಾದ ನಂತರ. ಈ ಸಂದರ್ಭವನ್ನು ನಾವು ಚೆನ್ನಾಗಿ ಸದುಪಯೋಗ ಪಡಿಸಿಕೊಂಡು ಭೂಮಿಯಲ್ಲಿ ಮಾಡುವ ಮೊದಲ ಕೆಲಸವೇನಂತಂದ್ರೆ ಮಾಗಿ ಉಳಿಮೆ ಅಥವಾ ಬೇಸಿಗೆ ರಂಟೆ ಅಂತ ಹೇಳ್ಬೋದ್ರಿ. ಇದು ರೈತರು ಮಾಡುವ ಎಲ್ಲಾ ಕೃಷಿ ಕಾರ್ಯಗಳಲ್ಲಿ ಅತಿ ಮುಖ್ಯವಾದದ್ದು. ಅನೇಕ ಅನುಭವಿಕ ರೈತರು ಒಂದು ನಾಣ್ಣುಡಿಯನ್ನ ಈ ಉಳಿಮೆ ಬಗ್ಗೆ ಹೇಳ್ತಾರ್ರಿ. ಅದೇನಂದ್ರೆ ಬಡವನ ಮಾಗಿ ಉಳಿಮೆ ಅಥವಾ ಬೇಸಿಗೆ ರಂಟೆ ಸೌಕಾರನ ಗೊಬ್ಬರಕ್ಕೆ ಸಮಾನ ಅಂತ. ಇದು ಬಹಳಷ್ಟು ಅರ್ಥಗರ್ಭಿತವಾದಂತ ನನಗೆ ಅನಿಸ್ತದ್ರಿ. ಯಾಕಂದ್ರೆ ಈ ಉಳಿಮೆಯಿಂದ ಭೂಮಿಯಲ್ಲಿ ಸಾಕಷ್ಟು ಅನುಕೂಲಕರ ಬದಲಾವಣೆಗಳಾಗಿ ಹೆಚ್ಚಿನ ಇಳುವರಿಯನ್ನ ನಾವು ಕಾಪಾಡಿಕೊಳ್ಬಹುದು. ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಈ ಮಣ್ಣಿನ ಒಂದು ಫಲವತ್ತತೆ ಹೆಚ್ಚಾಗಿ, ಭೌತಿಕ ರಾಸಾಯನಿಕ ಹಾಗೂ ಜೈವಿಕ ಕ್ರಿಯೆಗಳ ಹೆಚ್ಚಾಗಿ ಅಲ್ಲಿಂದ ಸಾವಯವ ಅಥವಾ ಒಂದು ನಾವು ಪೋಷಕಾಂಶಗಳು ಲಭ್ಯತೆ ಆಗ್ತವೆ. ಆ ಒಂದು ದೃಷ್ಟಿಯಿಂದ ಈ ಒಂದು ನಾಣ್ಣುಡಿ ಬಹಳ ಅರ್ಥಗರ್ಭಿತ ಅಂತ ನನಗೆ ಅನಿಸ್ತದೆ. ಅಂದ್ರೆ ಈ ಒಂದು ಹಿಂಗಾರಿ ಬೆಳೆಗಳ ನಂತರ ಜಮೀನಿನಲ್ಲಿ ಮಾಡತಕ್ಕಂತ ಮೊದಲ ಕೆಲಸ ಅಂತಂದ್ರೆ ಮಾಗಿ ಉಳಿಮೆ ಅಂತ ಹೇಳಿದ್ರೆ ನೀನು, ಇದನ್ನ ಯಾವ ರೀತಿ ಮತ್ತು ಹೇಗೆ ಮಾಡ್ಬೇಕಂತೀರ ನೀವು ಇದನ್ನ? ಈಗ ನೋಡ್ರಿ, ನಮ್ಮಲ್ಲಿ ಮುಖ್ಯವಾಗಿ ನಾವು ಕಾಣುವ ಭೂಮಿ ಅಂತಂದ್ರೆ ಒಂದು ಎರಡು ವಿಧವಾಗಿ ಜಮೀನುಗಳನ್ನ ನಾವು ಕಾಣಬಹುದು. ಒಂದು ಕಪ್ಪು ಭೂಮಿ, ಇನ್ನೊಂದು ಏನಂತಂದ್ರೆ ಕೆಂಪು ಭೂಮಿ. ಕಪ್ಪು ಭೂಮಿ ಆಗಿತ್ತಂತಂದ್ರೆ ಎರಡರಿಂದ ಮೂರು ವರ್ಷಕ್ಕೊಮ್ಮೆ ಈ ಮಾಗಿ ಉಳಿಮೆಯನ್ನು ಕೈಕೊಳ್ಬೇಕಾಗುತ್ತೆ. ಇನ್ನು ಕೆಂಪು ಭೂಮಿ ಆಗಿತ್ತಂದ್ರೆ ಪ್ರತಿ ವರ್ಷ ಈ ಮಾಗಿ ಉಳಿಮೆಯನ್ನು ಮಾಡಬೇಕಾಗುತ್ತೆ. ಇನ್ನು ಕೆಂಪು ಭೂಮಿಯಲ್ಲಿ ಈ ಭೂಮಿಯ ಒಂದು ಹದವರಿತು ಅಂದ್ರೆ ಮಳೆ ಬಂದ ತಕ್ಷಣ ಮಾಗಿ ಉಳಿಮೆಯನ್ನು ಮಾಡಬೇಕು. ಯಾಕಂದ್ರೆ ಭೂಮಿಯಲ್ಲಿ ತೀವ್ರತೆಯಿಂದ ಬಿರುಸಾಗುವ ಒಂದು ಲಕ್ಷಣ ಇರ್ತದ್ರಿ. ಒಮ್ಮೆ ಮಳೆ ಆದ ತಕ್ಷಣ ಮಾಡಲಿಲ್ಲ ಅಂತಂದ್ರೆ ಮತ್ತೆ ಮುಂದಿನ ಮಳೆವರೆಗೆ ಕಾಯ್ಬೇಕಾಗುತ್ತೆ. ಇತ್ತೀಚಿನ ದಿನಗಳು ಏನಪ್ಪ ಅಂದ್ರೆ ಮಳೆ ಅನಿಶ್ಚಿತತೆ ಬಹಳ ಆಗಿದೆ. ಕೆಲವು ಸಂದರ್ಭದಲ್ಲಿ ಏನಪ್ಪ ಅಂತಂದ್ರೆ ಬೇಸಿಗೆ ನಮ್ಗೆ ಮಳೆ ಆಗಲಿಲ್ಲ ಅಂತಂದ್ರೆ ಮುಂದೆ ಮಳೆಗಾಲದಲ್ಲಿ ಮಳೆ ಆದ ತಕ್ಷಣ ಮತ್ತೆ ಆಗ ಆ ಟೈಮ್ನಲ್ಲಿ ನಾವು ಹದ ಮಾಡಬೇಕಾಗುತ್ತೆ. ಇದರಿಂದ ಏನಾಗ್ತದೆ, ಒಂದು ಬಿತ್ತನೆಯ ಸಮಯ ಕೂಡ ಮುಂದೋಗುವ ಒಂದು ಸಂದರ್ಭ ಇರ್ತದೆ. ಹೌದ್ರಿ. ಅದಲ್ಲದೆ ಏನ ಕಪ್ಪು ಭೂಮಿಯಲ್ಲಿ ಹೇಳ್ಬೇಕಂತಂದ್ರೆ ಈ ಬೆಳೆ ಕಟಾವಾದ ನಂತರ ಸ್ವಲ್ಪ ತೇವಾಂಶ ಇರ್ತದೆ, ಅದನ್ನ ಉಪಯೋಗಿಸ್ಕೊಂಡಾಗಲಿ ಅಥವಾ ಮಳೆ ಬಂದ ತಕ್ಷಣ ಈ ಒಂದು ಕಾರ್ಯವನ್ನು ಕೈಗೊಳ್ಳಬೇಕು. ಮತ್ತೆ ಇದನ್ನ ಹೇಗೆ ಕೈಗೊಳ್ಬೇಕಂತಂದ್ರೆ ಕಬ್ಬಿಣ ನೇಗಿಲಿಂದ ಸುಮಾರಾಗಿ 10-12 ಅಂಗುಲ ಆಳದವರೆಗೆ ಈ ಒಂದು ರೆಂಟೆಯನ್ನ ಇಳಕಲಿಗೆ ಅಡ್ಡವಾಗಿ ಹೊಡಿಬೇಕಾಗುತ್ತೆ ಕಬ್ಬಿಣ ನೇಗಿಲಿಂದ. ಇತ್ತಿತ್ತಲಾಗಿ ನಾವು ನೋಡ್ತಾ ಇದ್ದಾಗ ಟ್ರ್ಯಾಕ್ಟರಿಂದ ಕೂಡ ಈ ಒಂದು ಮಾಗಿ ಉಳಿಮೆಯನ್ನು ಮಾಡ್ತಾ ಇದ್ದಾರೆ ನೇಗಿಲಿಂದ. ಮಾಗಿ ಉಳಿಮೆ ಮಳೆ ಸಂದರ್ಭ ಉಪಯೋಗಿಸಿಕೊಂಡು ಒಂದು ಅಥವಾ ಎರಡು ಸಲ ಮುಂದೆ ಮಳೆ ಬಂದಾಗ ಕುಂಟೆಯನ್ನು ಅರಿಗಿದಾಗ ಈ ಮಣ್ಣು ಫಲವತ್ತತೆ ಅಥವಾ ಒಂದು ಹದ ಆಗ್ತದೆ ಅಂತ ನಾ ಹೇಳಬಯಸ್ತೇನೆ. ಈಗ ಈ ಒಂದು ಮಾಗಿ ಉಳಿಮೆ ಅಂತ ಹೇಳಿದ್ರೆ ನೀವು ಈ ರೀತಿ ಮಾಡೋದ್ರಿಂದ ರೈತರಿಗೆ ಏನ್ ಲಾಭಗಳಾಗ್ತವೆ ಅಥವಾ ಭೂಮಿಗೆ ಯಾವ ರೀತಿ ಉಪಯೋಗ ಆಗತ್ತೆ, ಇದ್ರ ಮಹತ್ವ? ಈ ಸಾಗುವಳಿ ಕ್ರಮದ ಹಿಂದೆ ಹಲವಾರು ಉದ್ದೇಶಗಳು ಅಥವಾ ಉಪಯೋಗಗಳು ಆಗ್ತಾವಂತ ನಾನು ಇಲ್ಲಿ ಹೇಳಬಯಸ್ತೇನೆ. ಮಾಗಿ ಉಳಿಮೆ ಮಾಡಿದ ನಂತರ ಮುಂದೆ ಮಳೆಯಾದ ಒಂದು ಸಂದರ್ಭ ಏನಿರ್ತದ್ರಿ, ಆ ಸಂದರ್ಭದಲ್ಲಿ 2-3 ಸಲ ಕುಂಟೆ ಅರಿಗೆದಾಗ ಮಣ್ಣು ಹದಕ್ಕೆ ಬರ್ತದೆ. ಮಣ್ಣನ್ನು ಚೆನ್ನಾಗಿ ಹದ ಮಾಡುವುದು ಇದರ ಮೊದಲ ಉದ್ದೇಶ, ಅಂದ್ರೆ ಮಾಗಿ ಉಳಿಮೆ ಮೊದಲ ಉದ್ದೇಶ. ಇನ್ನು ಎರಡನೇ ಉದ್ದೇಶ ಏನಂತಂದ್ರೆ ಬೆಳೆಗಳ ಕಟಾವಿನ ನಂತರ ಅವುಗಳ ಅವಶೇಷಗಳನ್ನು ಭೂಮಿಯ ಒಳಗೆ ಸೇರಿಸುವುದಾಗಿರುತ್ತದೆ. ಈ ಮಾಗಿ ಉಳಿಮೆಯಲ್ಲಿ ಭೂಮಿಯ ಮೇಲ್ಪದರದ ಮಣ್ಣು ಕೆಳಕ್ಕೆ ಹಾಗೂ ಕೆಳಪದರದ ಮಣ್ಣು ಮೇಲಕ್ಕೆ ಬಂದು ಭೂಮಿಯು ಸಡಿಲಗೊಳ್ಳುತ್ತದೆ. ಈ ಒಂದು ಕ್ರಿಯೆಯಲ್ಲಿ ಕಳೆ, ಕೀಟ ಹಾಗೂ ರೋಗಗಳ ಉಪದ್ರವಗಳನ್ನು ಕೂಡ ನಾವು ಕಡಿಮೆಗೊಳಿಸಬಹುದು. ಅಕಾಲಿಕ ಮಳೆಯಿಂದ ಆಗುವ ಮಣ್ಣಿನ ಕೊಚ್ಚಣೆ ಏನಂತದ ಸವಕಳಿ ಏನಂತೀವಿ ಅದನ್ನು ಕೂಡ ನಾವು ಕಡಿಮೆಗೊಳಿಸಬಹುದು. ಮತ್ತೆ ನೀರಿನ ಸಂಗ್ರಹಣೆ ಕೂಡ ಭೂಮಿಯಲ್ಲಿ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬಹುದು. ಇನ್ನು ಈ ಬೇಸಿಗೆ ಕುಂಟೆಯಿಂದ ಮುಖ್ಯವಾಗಿ ನಾವು ಹೇಳಬೇಕಂದ್ರೆ ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳ ಮೇಲೆ ಅನುಕೂಲಕರವಾದ ಪರಿಣಾಮಗಳನ್ನು ಕಾಣ್ತೀವಿ. ಈ ಅನುಕೂಲಕರ ಪರಿಣಾಮಗಳು ಮುಂದೆ ಮುಂಗಾರಿನಲ್ಲಿ ನಾವು ತೆಗೆದುಕೊಳ್ಳುವಂತ ಬೆಳೆಗಳ ಇಳುವರಿಯನ್ನು ಹೆಚ್ಚಿಸಲು ಸಹಾಯವಾಗ್ತದೆ. ಅಂದ್ರೆ ನೀವು ಹೇಳಿದ್ರೆ ಈ ಭೌತಿಕ ಗುಣಧರ್ಮಗಳು ಅಂತೇಳಿ, ಭೌತಿಕ ಗುಣಧರ್ಮಗಳು ಮಣ್ಣಿನ ಒಂದು ಭೌತಿಕ ಗುಣಧರ್ಮಗಳು ಯಾವ ರೀತಿ ಸುಧಾರಣೆ ಆಗ್ತಾವ ಅಂತೀರಿ ಮಾಗಿ ಉಳಿಮೆಯನ್ನ ಮಾಡೋದ್ರಿಂದ? ಈ ಉಳಿಮೆ ಅಥವಾ ಸಾಗುವಳಿ ಕ್ರಮದ ಪರಿಣಾಮ ಮುಖ್ಯವಾಗಿ ಮಣ್ಣಿನ ಬಿರುಸ್ತಾನೆ ಅಂತ ಅಂತೀವಲ್ಲ, ಅದು ಮಣ್ಣಿನ ತೇವಾಂಶ, ಮಣ್ಣಿನಲ್ಲಿ ಗಾಳಿ ಆಡುವಿಕೆ ಮತ್ತು ಮಣ್ಣಿನ ಉಷ್ಣತೆ ಮೇಲೆ ಆಗ್ತದ್ರಿ. ಬೇಸಿಗೆ ಕಾಲದಲ್ಲಿ ಮಾಗಿ ಉಳಿಮೆ ಮಾಡಿದಾಗ ಭೂಮಿ ಸಡಿಲಗೊಳ್ಳುತ್ತದೆ. ಇದರಿಂದ ಮಣ್ಣಿನ ಸಾಂದ್ರತೆ ಅಂದ್ರೆ ಬಲ್ಕ್ ಡೆನ್ಸಿಟಿ ಅಂತೈತಿ, ಅದು ಬಿರುಸುತನ ಅದು ಕಡಿಮೆಗೊಳ್ಳುತ್ತದೆ. ಇದು ಬೆಳೆ ಚೆನ್ನಾಗಿ ಬರಲು ಬಹಳ ಅತಿ ಅವಶ್ಯ. ಈ ರಂಟೆ ನಂತರ ಭೂಮಿಯನ್ನು ಹರಿಗಿದಾಗ ಮಣ್ಣಿನ ಕಣಗಳ ಅಭಿವೃದ್ಧಿ ಕೂಡ ಹೆಚ್ಚಾಗ್ತದೆ. ಅದಲ್ಲದೆ ಮಾಗಿ ಉಳಿಮೆ ಮಾಡಿದ ಹೊಲದಲ್ಲಿ ಮಳೆಯಾದ ನಂತರ ನೀರು ರಭಸದಿಂದ ಹರಿದು ಹೋಗಲಾರದೆ ಅಲ್ಲೇ ಇಂಗಿ ಹೋಗುವ ಒಂದು ಸಂದರ್ಭ ಹೆಚ್ಚಾಗ್ತದೆ. ಮಣ್ಣಿನ ಕಣಗಳು ಅಭಿವೃದ್ಧಿ ಹೊಂದಿದ್ರಿಂದ ಮಣ್ಣಿನಲ್ಲಿ ತೇವಾಂಶವನ್ನು ಹಿಡಿದುಕೊಟ್ಟುವ ಶಕ್ತಿ ಏನಿರ್ತದೆ ಅದು ಕೂಡ ಹೆಚ್ಚಾಗುವ ಒಂದು ಸಂದರ್ಭ ಇದರಿ. ಆಮೇಲೆ ಈ ಮಣ್ಣಿನಲ್ಲಿ ಗಾಳಿ ಆಡುವಿಕೆ ಅಂತ ವಿಚಾರವನ್ನ ತಿಳಿಸಿದ್ರಿ ನೀವು. ಮಣ್ಣಿನಲ್ಲಿ ಗಾಳಿ ಆಡುವಿಕೆ ಮತ್ತು ಈ ಒಂದು ಉಷ್ಣತೆ, ಮಣ್ಣಿನ ಉಷ್ಣತೆ ಮೇಲೆ ಈ ಒಂದು ಸಾಗುವಳಿ ಮಾಡೋದು ಯಾವ ರೀತಿ ಒಂದು ಒಳ್ಳೆಯ ಪರಿಣಾಮವನ್ನ ಬೀರ್ತದಂತೆ? ಈಗ ನಾವು ತಿಳಿದ ಹಾಗೆ ಈ ಹವೆ ಅಂತ ಏನಂತ ಹವೆಯಲ್ಲಿ ಗಾಳಿಯಲ್ಲಿ ವ್ಯಾಲ್ಯೂಮ್ ಆಧಾರದ ಮೇಲೆ 78% ಸಾರಜನಕ ಹಾಗೂ 21% ಆಮ್ಲಜನಕ ಮತ್ತು 0.03% ಇಂಗಾಲ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಏನಂತೀವ್ರಿ ಅದು ಇರ್ತದ್ರಿ. ಭೂಮಿಯಲ್ಲಿ ಇರುವ ಸಸ್ಯದ ಬೇರುಗಳು ಮತ್ತು ಸೂಕ್ಷ್ಮಾಣು ಜೀವಿಗಳ ಉಸಿರಾಟದಿಂದ ಆಮ್ಲಜನಕವೆಲ್ಲ ಖಾಲಿ ಆಗ್ತದ್ರಿ. ಇದರಿಂದ ಏನಂತ ಇಂಗಾಲ ಡೈಆಕ್ಸೈಡ್ ಮತ್ತು ಹಾನಿಕಾರಕ ವಾಯುಗಳು ಅಲ್ಲೇ ಉಳಿದಿರ್ತಾವ. ಈ ಉಳಿವೆಯಿಂದ ಏನಂತಂದ್ರೆ ಗಾಳಿಯಲ್ಲಿರುವಂತಹ ಆಮ್ಲಜನಕ ಭೂಮಿಯೊಳಗೆ ಸೇರ್ತದೆ, ಸೇರಿ ಇಂಗಾಲ ಡೈಆಕ್ಸೈಡ್ ಹೊರಬರ್ತದೆ. ಭೂಮಿಯಲ್ಲಿ ಇಂಗಾಲ ಡೈಆಕ್ಸೈಡ್ ಹೆಚ್ಚಾಗಿ ಆದಷ್ಟು ಅಥವಾ ಇದ್ದಷ್ಟು ಬೆಳೆಗಳಿಗೆ ಬಹಳ ಹಾನಿಕಾರಕರಿ. ಕಾರಣ ಇದನ್ನು ಹೊರಹಾಕಲು ಮಣ್ಣಿನಲ್ಲಿ ಗಾಳಿ ಆಡೋದು ಅತಿ ಅವಶ್ಯ. ಈ ಗಾಳಿ ಆಡ್ಬೇಕಂತಂದ್ರೆ ಮಾಗಿ ಉಳುಮೆ ಮಾಡಲೇಬೇಕಾಗುತ್ತೆ. ಇನ್ನು ಉಷ್ಣತೆ ಬಗ್ಗೆ ಹೇಳ್ಬೇಕಂತಂದ್ರೆ ಮಾಗಿ ಉಳುಮೆಯಿಂದ ಈ ಸರಿಯಾದ ಗಾಳಿ ಮತ್ತು ತೇವಾಂಶದ ಪ್ರಮಾಣ ಮಣ್ಣಿನಲ್ಲಿ ಇರಲಿಕ್ಕೆ ಅಥವಾ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಇದರಿಂದ ಕನಿಷ್ಠ ಮತ್ತು ಗರಿಷ್ಠ ಉಷ್ಣತೆಯ ಪ್ರಮಾಣದ ಅಂತರ ಮಣ್ಣಿನಲ್ಲಿ ಹೆಚ್ಚಾಗ್ತದೆ. ಈ ರೀತಿ ಹೆಚ್ಚಾಗೋದ್ರಿಂದ ಏನಂತಂದ್ರೆ ಬೇರಿನ ಬೆಳವಣಿಗೆ ಚೆನ್ನಾಗಾಗುತ್ತೆ ಮತ್ತು ಸಸ್ಯದ ಸಂಪೂರ್ಣ ಬೆಳವಣಿಗೆ ಇದು ಬಹಳ ಅನುಕೂಲಕರವಾಗಿ ಆಗಿರ್ತದೆ. ಇನ್ನೊಂದು ಪ್ರಮುಖವಾಗಿ ಅಂತಂದ್ರೆ ಈ ಮಣ್ಣಿನ ರಾಸಾಯನಿಕ ಗುಣಧರ್ಮಗಳಂತ ಹೇಳ್ತೀವಿ ನಾವು. ಹೌದ್ರಿ, ಈ ಮಣ್ಣಿನ ರಾಸಾಯನಿಕ ಗುಣಧರ್ಮಗಳ ಮೇಲೆ ಈ ಉಳುಮೆ ಮಾಡೋದು ಅಥವಾ ಬೇಸಾಯ ಕ್ರಮಗಳು ನಾವೇನ್ ಮಾಡ್ತಾ ಇರ್ತೀವಿ, ಇವು ಯಾವ ರೀತಿ ಒಂದು ಪರಿಣಾಮವನ್ನು ಅಥವಾ ಪ್ರಭಾವವನ್ನು ಬೀರ್ತಾವಂತೀರಿ? ರಂಟೆ ಹೊಡೆದ ನಂತರ ಭೂಮಿಯ ಮೇಲ್ಪದರದಲ್ಲೂ ಮಣ್ಣು ಅಥವಾ ಫಲವತ್ತಾದ ಮಣ್ಣು ಏನಿರ್ತದ್ರಿ ಅದು ಕೆಳಗಡೆ ಹೋಗಿ ಕೆಳಗಿರುವಂತ ಮಣ್ಣು ಭೂಮಿ ಮೇಲ್ಪದರದಲ್ಲಿ ಬರ್ತದೆ. ಈ ರಂಟೆ ಹೊಡಿಲಾರದ ಪಕ್ಷದಲ್ಲಿ ಅಂದ್ರೆ ಆಗಲಾರದ ಸಂದರ್ಭದಲ್ಲಿ ಫಲವತ್ತಾದ ಮಣ್ಣು ಮಳೆಯ ರಭಸಕ್ಕೆ ಕೊಚ್ಚಿ ಹೋಗುವುದಲ್ಲದೆ ಸಸ್ಯ ಪೋಷಕಾಂಶಗಳು ಕೂಡ ನಷ್ಟ ಹೊಂದುವ ಒಂದು ಸಾಧ್ಯತೆ ಇರ್ತದೆ. ಆದ್ರೆ ಈ ಮಾಗಿ ಉಳುವೆ ಮಾಡೋದ್ರಿಂದ ಸಸ್ಯ ಪೋಷಕಾಂಶಗಳನ್ನು ನಾವು ಕಾಪಾಡಿಕೊಳ್ಳಬಹುದು ಭೂಮಿಯಲ್ಲಿ. ಮತ್ತೆ ಈ ರಂಟೆ ಹೊಡೆಯುವ ಕ್ರಮದಿಂದ ಅಂದ್ರೆ ಮಾಗಿ ಉಳಿಯುವ ಕ್ರಮದಿಂದ ಜೈವಿಕ ಕ್ರಿಯೆಗಳು ಹೆಚ್ಚಾಗಿ ಸಸ್ಯ ಪೋಷಕಾಂಶಗಳ ಲಭ್ಯತೆ ಅಂದ್ರೆ ಬೆಳೆಗೆ ಏನು ಬೇಕಾಗಿರ್ತದೆ ಯಾವ ರೂಪದಲ್ಲಿ ಬೇಕಾಗಿರ್ತದ ಆ ಒಂದು ರೂಪದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗಲಿಕ್ಕೆ ಸಹಾಯ ಆಗ್ತದೆ. ಇನ್ನು ಮತ್ತೆ ಸಾವಯವ ಪದಾರ್ಥ ಏನು ಆರ್ಗ್ಯಾನಿಕ್ ಕಾರ್ಬನ್ ಏನು ಅಂತೀವಿ ಅದು ಕೂಡ ಹೆಚ್ಚಾಗಿ ಭೂಮಿಯಲ್ಲಿ ಹೆಚ್ಚಾಗಿ ಫಲವತ್ತತೆ ಹೆಚ್ಚಾಗಲಿಕ್ಕೆ ಸಾಧ್ಯ ಆಗ್ತದೆ. ಸಾರಜನಕ ಮತ್ತೆ ಇದಲ್ಲದೆ ಸಾರಜನಕ ರಂಜಕ ಮತ್ತು ಪೊಟ್ಯಾಶ್ ಹಾಗೂ ಲಘು ಪೋಷಕಾಂಶಗಳು ಸಸ್ಯಗಳಿಗೆ ಹೆಚ್ಚಾಗಿ ಲಭ್ಯವಾಗಿದ್ದು ರಂಟೆ ಹೊಡೆದ ಜಮೀನಿನಲ್ಲಿ ನಮ್ಗೆ ಸಂಶೋಧನೆ ಮುಖಾಂತರ ಕಂಡು ಬಂದಿದ್ದಾರೆ. ಇನ್ನು ಈ ಲಭ್ಯತೆಗೆ ಮುಖ್ಯ ಕಾರಣ ಏನಂತೀರಂತಂದ್ರೆ ಮಣ್ಣಿನ ರಸಸಾರ ಅಂದ್ರೆ ಪಿಎಚ್ ನಲ್ಲಿ ಸೂಕ್ತವಾದ ಒಂದು ಬದಲಾವಣೆ ಮತ್ತು ಆ ಮಣ್ಣಿನಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಗಳಂತ ನಾವು ಹೇಳ್ಬೋದ್ರಿ. ಮಣ್ಣಿಗೆ ಬಂದಾಗ ಮಣ್ಣು ನಾವು ಜೀವಂತ ಅಂತ ಹೇಳ್ತೀವಿ. ಮಣ್ಣು ನಾವೇನ್ ತಿಳ್ಕೊಂಡಿರ್ತೀವಿ, ಮಣ್ಣು ಇದು ಒಂದು ಸತ್ತಂತ ವಸ್ತು, ಇದಕ್ಕೆ ಯಾವುದೇ ಜೀವ ಇಲ್ಲ ಅಂತೇಳಿ ಹೇಳುವ ಪ್ರಸಂಗಗಳು ಉಂಟು. ಆದ್ರೆ ಇತ್ತೀಚೆಗೆ ಏನಂತಿರ್ತಾರೆ, ಈ ಮಣ್ಣು ಜೀವಂತ ಅಂತ ಹೇಳ್ತಿರ್ತಾರೆ. ಈ ಮಣ್ಣಿನಲ್ಲಿ ಒಂದು ಜೀವಂತಿಕೆಯನ್ನ ನಾವು ಉಳಿಸಬೇಕಾಗಿತ್ತು ಅಂದ್ರೆ ಈ ಒಂದು ಮಾಗಿ ಉಳುಮೆ ಅಥವಾ ಈ ಮಣ್ಣಿನಲ್ಲಿರ್ತಕ್ಕಂಥ ಜೈವಿಕ ಕ್ರಿಯೆಗಳನ್ನ ನಾವು ಉಳಿಸಿಕೊಂಡು ಹೋಗಬೇಕಾಗಿತ್ತು ಅಂತಂದ್ರೆ ಯಾವ ರೀತಿ ಇದು ಪ್ರಭಾವ ಬೀರುತ್ತೆ ಮಾಗಿ ಉಳುಮೆ? ಈ ಮಣ್ಣಿನಲ್ಲಿ ಏನಪ್ಪಾ ಸೂಕ್ಷ್ಮ ಜೀವಿಗಳು ಅಂತ ಇರ್ತಾವ್ರಿ, ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಿ ಇರ್ತಾವ. ಅವು ಬಹಳ ಪ್ರಯೋಜನಕಾರಿ ಆಗಿರ್ತಾವ್ರಿ. ಅವು ಸರಿಯಾಗಿ ವೃದ್ಧಿಗೊಳ್ಬೇಕಂತಂತಂದ್ರೆ ಮಣ್ಣಿನಲ್ಲಿ ಸರಿಯಾದ ಪ್ರಮಾಣದಲ್ಲಿ ತೇವಾಂಶ ಮತ್ತು ಗಾಳಿ ಹಾಗೂ ಉಷ್ಣತೆ ಏನ್ ಟೆಂಪರೇಚರ್ ಅಂತೀವಿ ಅದು ಕೂಡ ನಾವು ಕಾಪಾಡಿಕೋಬೇಕಾಗುತ್ತೆ. ಅದು ಕಾಪಾಡಿಕೋಬೇಕಂದ್ರೆ ಈ ಮಾಗಿ ಉಳುಮೆಯಿಂದ ಸಾಧ್ಯ ಇದೆ ಅಂತ ನಾನು ಹೇಳಬಲ್ಲೆ ರೀ. ಈ ಮಾಗಿ ಉಳುಮೆ ಮಾಡುವುದರಿಂದ ಸೂಕ್ಷ್ಮಾಣು ಜೀವಿಗಳು ಏನು ಮಣ್ಣಿನಲ್ಲಿ ಇರ್ತಾವಲ್ರಿ, ಜೀವಂತ ಸೂಕ್ಷ್ಮಾಣು ಜೀವಿಗಳು, ಅವು ವೃದ್ಧಿ ಆಗ್ತಾವ, ಹೆಚ್ಚಾಗ್ತಾವ. ಮತ್ತೆ ಅವುಗಳ ಹೆಚ್ಚಿನ ಕ್ರಿಯೆಯಿಂದ ಅವು ಹೆಚ್ಚಾದಂಗ ಏನಪ್ಪಾ ಅಂದ್ರೆ ಕ್ರಿಯೆ ಜಾಸ್ತಿ ಆಗುತ್ತೆ. ಆ ಕ್ರಿಯೆಯಿಂದ ಸಸ್ಯಕ್ಕೆ ಬೇಕಾಗುವ ಪೋಷಕಾಂಶಗಳು ಅವುಗಳು ತೆಗೆದುಕೊಳ್ಳುವ ರೂಪದಲ್ಲಿಯೇ ಲಭ್ಯವಾಗ್ತಾವ. ಈಗ ಭೂಮಿಯಲ್ಲಿ ಏನಪ್ಪಾ ಅಂದ್ರೆ ಸಾಕಷ್ಟು ಪೋಷಕಾಂಶಗಳು ಲಭ್ಯವಾಗುವ ಬಟ್ ಆಗಲಾರದ ರೂಪದಲ್ಲಿ ಇರ್ತಾವ. ಆದ್ರೆ ಸೂಕ್ಷ್ಮ ಜೀವಿಗಳು ಸಾಕಷ್ಟು ಪ್ರಮಾಣದಲ್ಲಿ ಇರುವಂತಹ ಅನುಕೂಲಕರವಾದ ಸೂಕ್ಷ್ಮ ಜೀವಿಗಳಿಂದ ಅವು ಏನಪ್ಪಾ ಅಂತಂದ್ರೆ ತೆಗೆದುಕೊಳ್ಳುವ ರೂಪದಲ್ಲಿ ಈ ಪೋಷಕಾಂಶಗಳು ಲಭ್ಯವಾಗಲಿಕ್ಕೆ ಸಹಾಯ ಮಾಡ್ತಾವ್ರಿ. ಇನ್ನು ಪ್ರಯೋಜನಕಾರಿ ಸೂಕ್ಷ್ಮ ಜೀವಿಗಳ ವೃದ್ಧಿಗೆ ಅನುಕೂಲಕರವಾದ ಒಂದು ತೇವಾಂಶ ಆಗಲಿ ಗಾಳಿ ಆಗಲಿ ಉಷ್ಣತೆ ಮಣ್ಣಿನಲ್ಲಿ ಬೇಕೇ ಬೇಕು. ಈ ಮಾಗಿ ಉಳುಮೆ ಮಾಡುವುದರಿಂದ ಮಾಗಿ ಉಳುಮೆ ಮಾಡುವುದರಿಂದ ಇದನ್ನು ನಾವು ಪಡೆಯಬಹುದ್ರಿ. ಒಂದು ವಿಚಾರ ನೀವು ಹೇಳಿದ್ರಿ, ಈಗ ಮಾಗಿ ಉಳುಮೆಯನ್ನ ಮಾಡೋದ್ರಿಂದ ಮಣ್ಣಿನ ಭೌತಿಕ ಗುಣಧರ್ಮಗಳು, ರಾಸಾಯನಿಕ ಗುಣಧರ್ಮಗಳು ಮತ್ತು ಅದರಲ್ಲಿ ಇರ್ತಕ್ಕಂಥ ಜೈವಿಕ ಗುಣಧರ್ಮಗಳು ಉತ್ತಮ ರೀತಿಯಿಂದ ಅಭಿವೃದ್ಧಿ ಆಗ್ತವೆ ಅಂತಕ್ಕಂಥ ವಿಚಾರವನ್ನ ತಿಳಿಸಿದ್ರಿ. ಹೌದೌದು. ಮತ್ತೊಂದು ವಿಚಾರ, ಈ ಕೀಟ ಮತ್ತು ರೋಗಗಳ ಹತೋಟಿಯಲ್ಲಿ ಈ ಮಾಗಿ ಉಳುಮೆ ಯಾವ ರೀತಿ ಒಂದು ಕೆಲಸವನ್ನ ಮಾಡ್ತದೆ ಅಥವಾ ಪಾತ್ರನ ವಹಿಸ್ತದೆ ಮಾಗಿ ಉಳುಮೆ ಮುಂದಿನ ಅಂದಂಗಾಮ್ನಲ್ಲಿ ಕೀಟ ಮತ್ತು ರೋಗಗಳ ಒಂದು ಪ್ರಭಾವ? ಕೀಟ, ರೋಗ ಮತ್ತು ಕಳೆಗಳು. ಕಳೆಗಳು. ಹೌದ್ರಿ. ಈಗ ನಾವು ಸಾಮಾನ್ಯವಾಗಿ ರೈತರ ಹೊಲಗಳಲ್ಲಿ ಕಾಣುವ ಒಂದು ಬಹುವಾರ್ಷಿಕ ಕಳೆಗಳೇ ತಗೊಂಡೋದ್ನ ಬಹುವಾರ್ಷಿಕ ಕಳೆಗಳು ಅಂತಂದ್ರೆ ಕರಿಕೀ ಮತ್ತು ಜೇಕರಿ, ಇವೆರಡು ಏನಂತಂದ್ರೆ ರೈತರಿಗೆ ಸಾಕಷ್ಟು ಹಾನಿಯನ್ನು ಉಂಟು ಮಾಡ್ತಾವೆ. ಮೇಲಿಂದ ಮೇಲೆ ತೆಗೆದಂಗೆಲ್ಲ ಮತ್ತೆ ಮತ್ತೆ ಚಿಗುರೊಡೆದು ಬರುವಂತ ಒಂದು ಸಂದರ್ಭ ಇದೆ, ಸಾಕಷ್ಟು ಟೈಮ್ ನೋಡ್ತಾ ಇದೀವಿ ನಾವು. ಇವುಗಳನ್ನು ನಿವಾರಣೆ ಮಾಡಬೇಕಂದ್ರೆ ಯಾವುದೇ ಒಂದು ರಾಸಾಯನಿಕ ಒಂದು ಇದರಿಂದ ಸಾಧ್ಯ ಆಗಂಗಿಲ್ಲ, ಸಂಪೂರ್ಣವಾಗಿ ಹತೋಟಿಯಲ್ಲಿ ಇಡಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಸೊ ಈ ಸಮಗ್ರ ಕಳೆ ನಿಯಂತ್ರಣ ಅಂತ ಒಂದು ಏನು ಪದ್ಧತಿ ಇದೆ ಅದರಲ್ಲಿ ಈ ರಂಟೆ ಅಥವಾ ಬೇಸಿಗೆ ಒಂದು ರಂಟೆ ಅಥವಾ ಮಾಗಿ ಉಳುಮೆ ಕೂಡ ಒಂದು ಪ್ರಮುಖ ಅಂಶ ರೀ. ಈ ಉಳುಮೆ ಮಾಡುವುದರಿಂದ ನಾನು ಈಗಾಗಲೇ ತಿಳಿಸಿದ ಹಾಗೆ ಕೆಳಪದರದಲ್ಲಿರುವಂತಹ ಮಣ್ಣು ಮೇಲಕ್ಕೆ ಬರುತ್ತದೆ, ಮೇಲ್ಪದರಲ್ಲಿರುವಂತಹ ಮಣ್ಣು ಕೆಳಗೆ ಹೋಗುತ್ತದೆ. ಸೊ ಕೆಳಪದರಲ್ಲಿರುವಂತಹ ಮಣ್ಣಿನಲ್ಲಿರುವಂತಹ ಕಳೆಯ ಬೀಜಗಳು ಮೇಲ್ಭಾಗಕ್ಕೆ ಬಂದು ಬಿದ್ದಾಗ ಅವು ಉಷ್ಣತೆಯ ಒಂದು ಬಿಸಿಲಿನ ತಾಪಕ್ಕೆ ನಷ್ಟ ಹೊಂದಿ ಒಂದು ಮೊಳಕೆ ಒಡೆಯುವ ಪ್ರಮಾಣವನ್ನು ಕಳೆದುಕೊಳ್ತವೆ. ಇದರಿಂದ ಏನಪ್ಪ ಅಂದ್ರೆ ಮುಂದೆ ಬರುವಂತ ಒಂದು ಮುಂಗಾರು ಹಂಗಾಮಿನಲ್ಲಿ ಸೊ ಅವುಗಳ ಒಂದು ಪ್ರಮಾಣ ಸಾಕಷ್ಟು ರೀತಿಯಿಂದ ಕಡಿಮೆ ಆಗ್ತದೆ ಅಂತ ನಾನು ಇಲ್ಲಿ ಹೇಳಬಯಸ್ತೇನೆ. ಇನ್ನು ಇದಲ್ಲದೆ ಹಿಂಗಾರಿ ಜೋಳದಲ್ಲಿ ಬರುವಂತ ಒಂದು ನಾವು ಬಿಳಿ ಕಸ ಏನಂತೀವಲ್ರಿ, ಬಿಳಿ ಕಸ ಅಥವಾ ಮಲ್ಲಿ ಕಸ, ಆ ಒಂದು ಕಸದ ಪ್ರಮಾಣ ಕೂಡ ಈ ಮಾಗಿ ಉಳುವೆಯಿಂದ ಕಡಿಮೆ ಆಗಲಿಕ್ಕೆ ಸಾಕಷ್ಟು ನಿದರ್ಶನಗಳು ಇವೆ. ಒಳ್ಳೇದು ಸತ್ಯನಾರಾಯಣ ರಾವ್ ಅವರು, ಇದುವರೆಗೆ ತಾವು ಈ ಮಾಗಿ ಉಳುಮೆ ಮತ್ತು ಅದರ ಒಂದು ಲಾಭಗಳನ್ನ ತಿಳಿಸಿದ್ರೆ, ಇದು ಅಲ್ಲದೆ ಈ ಮಾಗಿ ಒಂದು ಕಾಲದಲ್ಲಿ ರೈತರು ಮತ್ತೆ ಏನು ಒಂದು ಕೃಷಿ ಚಟುವಟಿಕೆಗಳನ್ನ ಅಥವಾ ಕೃಷಿ ಕೆಲಸಗಳನ್ನ ಈ ಬೇಸಿಗೆ ಹಂಗಾಮಿನಲ್ಲಿ ಮಾಡಬೇಕಾಗತ್ತೆ, ಅದ್ರ ಬಗ್ಗೆ ತಿಳಿಸಿದ್ರೆ ಚೆನ್ನಾಗಿರುತ್ತೆ. ಆದ್ರೂ ಕೂಡ ಅದಕ್ಕಿಂತ ಮೊದಲು ನಾನು ಇನ್ನೊಂದು ವಿಷಯ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಕಳೆ ನಿಯಂತ್ರಣ ಜೊತೆಗೆ ಕೀಟ ಹಾಗೂ ರೋಗ ಕೂಡ ಒಂದು ಉಪದ್ರವ ಕಡಿಮೆ ಆಗ್ತದೆ ತಿಳಿಸಿದೆ. ಈ ಮಾಗಿ ಉಳುಮೆಯಿಂದ ಮಣ್ಣಿನ ಕೆಳಪದರ ಮಣ್ಣು ಮೇಲ್ ಬರುವುದರಿಂದ ಮೇಲ್ಪದರ ಕೆಳ ಬರುವ ಒಂದು ಸಾಧ್ಯತೆ ಇದೆ. ಆ ಒಂದು ಸಂದರ್ಭದಲ್ಲಿ ಕೆಳಪದರಲ್ಲಿ ಇರುವಂತಹ ಒಂದು ಕೀಟಗಳ ಇದಾಗಲಿ ಪ್ರೌಢಾವಸ್ಥೆ ಆಗಲಿ ಅಥವಾ ಒಂದು ತತ್ತಿಗಳಾಗಲಿ ಕೂಡ ಮೇಲೆ ಬಂದು ಇವೊಂದು ನಷ್ಟವಂತವ. ಇದರಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಗೊಣ್ಣೆ ಹುಳ ಆಗಲಿ, ಗೆದ್ದಲು ಹುಳ ಆಗಲಿ, ಕೆಂಪು ತಲೆ ಕಂಬಳ ಹುಳ ಆಗಲಿ, ಮತ್ತು ಈ ಭಾಗದಲ್ಲಿ ಬರುವಂತಹ ಒಂದು ಮುಖ್ಯ ಬೆಳೆಗಳಾದ ತೊಗರಿ ಅಥವಾ ಒಂದು ಹತ್ತಿಗೆಯನ್ನು ಕಾಯ್ಕೊರಕ ಹುಳ ಬರ್ತದಲ್ರಿ, ಅದರದ್ದು ಒಂದು ತತ್ತಿ ಅಥವಾ ಸುಪ್ತ ಸುಪ್ತ ಬೇರೆ ಬೇರೆ ತರ ವಿವಿಧ ಹಂತದ ಒಂದು ಹುಳಗಳನ್ನು ನಾಶ ಪಡಲಿಕ್ಕೆ ಸಾಧ್ಯ ಇದೆ. ಇನ್ನ ಬೇರೆ ಬೇರೆ ಬೆಳೆಗೆ ಬರುವಂತಹ ರೋಗಗಳನ್ನು ಕೂಡ ನಾವು ಸೂಕ್ಷ್ಮ ಜೀವಿಗಳನ್ನು ಕೂಡ ಮಾಗಿ ಉಳುಮೆಯಿಂದ ನಷ್ಟ ಮಾಡುವುದು ಸಾಧ್ಯವಿದೆ ಅಂತ ಕಂಡು ಬಂದಿದೆ. ಮುಖ್ಯವಾಗಿ ನಿಮ್ಗೆ ಹೇಳ್ಬೇಕಂದ್ರೆ ಗೋಧಿಯಲ್ಲಿ ಬರುವಂತಹ ಒಂದು ನಂಜು ರೋಗ ಆಗಲಿ ಅಥವಾ ಜೋಳದಲ್ಲಿ ಬರುವಂತಹ ಒಂದು ಕೇದಿಗ ರೋಗ ಆಗಲಿ, ಇದರಿಂದ ಕಡಿಮೆಗೊಳಿಸಬಹುದು. ಇನ್ನು ಇದಕ್ಕಿಂತ ಮುಖ್ಯವಾಗಿ ಅಂತಂದ್ರೆ ಇಲಿ ಗೆದ್ದಲ ಅವು ಹೊಲದಲ್ಲಿ ಇರ್ತಾವ್ರಿ, ಅವುಗಳ ಬೆಳೆಗಳನ್ನು ಕೂಡ ನಾವು ಕಂಡು ಹಿಡಿದು ಈ ಮಾಗಿ ಉಳುಮೆಯಿಂದ ನಾಶ ಪಡಲಿಕ್ಕೆ ಸಾಧ್ಯ ಇದೆ. ಇನ್ನು ತಾವು ಇಲ್ಲಿವರೆಗೆ ಏನಂತಂದ್ರೆ ಇದು ಹೇಳಿದ್ರಿ, ಬೇರೆ ಒಂದು ಅನುಕೂಲತೆಗಳು ಏನಾವ ಅಂತ, ಬೇರೆ ಕೃಷಿ ಕೆಲಸಗಳು ಏನೇನು ಮಾಡಬೇಕಾಗತ್ತೆ ಮಾಡಬಹುದಂತ, ಇದರ ಜೊತೆಯಲ್ಲಿ ಬೇರೆ ಕೃಷಿ ಕೊಳಗಳ ಈ ಬೇಸಿಗೆ ಹಂಗಾಮಿನಲ್ಲಿ ರೈತರು ಮಾಡಬೇಕಾಗುತ್ತಾರೆ. ಮುಖ್ಯವಾಗಿ ಏನಪ್ಪಾ ಅಂದ್ರೆ ರೈತರು ಯಾವುದೇ ಒಂದು ಕೃಷಿ ಕಾರ್ಯ ಕೈಕೊಳ್ಳಲಿ, ಈಗ ಎಡೆ ಹೊಡೆಯೋದಾಗಲಿ, ಕುಂಟೆ ಹೊಡೆಯೋದಾಗಲಿ ಅಥವಾ ನೇಗಿಲು ಹೊಡೆಯೋದಾಗಲಿ, ಅವು ಇಳಕಲಿಗೆ ಅಡ್ಡವಾಗಿ ಮೊದಲೇ ಮಾಡಬೇಕು. ಯಾಕಂದ್ರೆ ಇದರಿಂದ ನೀರು ಮತ್ತು ಮಣ್ಣು ಸಂರಕ್ಷಣೆ ಆಗುತ್ತಾರೆ. ಮತ್ತೆ ಒಣ ಬೇಸಾಯದಲ್ಲಿ ಸಾಕಷ್ಟು ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳನ್ನು ಕೂಡ ಬೇಸಿಗೆ ಹಂಗಾಮದಲ್ಲಿ ಕೈಗೊಳ್ಳಬೇಕಾಗುತ್ತೆ. ಭೂಮಿ ಮಟ್ಟ ಮಾಡೋದು, ಸಮಪಾತದಲ್ಲಿ ಬದುಗಳನ್ನು ಹಾಕುವುದು, ಮತ್ತೆ ಒಡ್ಡುಗಳನ್ನು ಹಾಕೋದು, ಅವುಗಳೆಲ್ಲ ಏನಪ್ಪಾ ಈ ಬೇಸಿಗೆ ಹಂಗಾಮಿನಲ್ಲಿ ಮಾಡೋದ್ರಿಂದ ಸೊ ಸಾಕಷ್ಟು ಅನುಕೂಲಗಳಿವೆ. ಮುಂದೆ ಮಳೆ ಆದ ತಕ್ಷಣ ಏನಪ್ಪಾ ಅಂತಂದ್ರೆ ಭೂಮಿಯಲ್ಲಿ ಸಾಕಷ್ಟು ಅಲ್ಲೇ ನೀರು ಹಿಂಗೆ ಹೋಗುತ್ತದೆ. ಹಿಂಗೆ ಏನಪ್ಪಾ ಅಂತಂದ್ರೆ ಮುಂದೆ ಯಾವುದೇ ಒಂದು ಬೆಳೆ ಮುಂಗಾರು ಹಂಗಾಮ ಆಗಬಹುದು ಅಥವಾ ಹಿಂಗಾರು ಹಂಗಾಮ ಆಗಬಹುದು, ಅದರಿಂದ ಬೆಳೆ ಇಳುವರಿ ಪ್ರಮಾಣ ಸಾಕಷ್ಟು 15-20% 30% ಜಾಸ್ತಿ ಆದಂತ ಸಂದರ್ಭ ನಾವು ಕಂಡುಕೊಂಡಿದ್ದೀವಿ. ಇನ್ನ ಇದರಲ್ಲದೆ ಎರಡನೇದು ಹೇಳ್ಬೇಕಂತಂದ್ರೆ ರೈತರು ಮಾಡುವಂತ ಒಂದು ಕೆಲಸ. ಈಗ ನಾವು ಸರ್ವಸಾಮಾನ್ಯವಾಗಿ ನಾವ್ ಏನೇಳ್ತೀವಿ, 3 ವರ್ಷ ಅಥವಾ 4 ವರ್ಷಕ್ಕೊಮ್ಮೆ ಏನಂತಂದ್ರೆ ಮಣ್ಣಿನ ಮಾದರಿಗಳನ್ನು ತೆಗೆದುಕೊಂಡು ಸೊ ದಟ್ ಅವರುಗಳ ಪರೀಕ್ಷೆ ಮಾಡಿಸಬೇಕಂತ ನಾವು ಹೇಳ್ತೀವಿ. ಇದು ಕೂಡ ಬೇಸಿಗೆ ಹಂಗಾಮಿನಲ್ಲೇ ಮಾಡ್ಬೇಕಂದ್ರೆ ಬೆಳೆಯ ಹಂತದ ಪೂರ್ವದಲ್ಲಿ, ಬೆಳೆ ತೆಗೆದುಕೊಳ್ಳುವ ಅಥವಾ ಬಿತ್ತನೆಕ್ಕಿಂತ ಪೂರ್ವದಲ್ಲಿ ಮಾಡಬೇಕಾಗುತ್ತೆ. ಬೇಸಿಗೆ ಹಂಗಾಮಿನಲ್ಲಿ ಬೆಳೆಗಳು ಕಟಾವಾದ ಮೇಲೆ ಮಾಡಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಮಣ್ಣಿನಲ್ಲಿರುವಂತಹ ಪೋಷಕಾಂಶದ ಪ್ರಮಾಣವನ್ನು ತಿಳಿದುಕೊಂಡಂಗಾಗುತ್ತೆ. ಅದಾದ ನಂತರ ಮುಂದೆ ತೆಗೆದುಕೊಳ್ಳುವಂತಹ ಬೆಳೆಗಳಿಗೆ ಎಷ್ಟು ರಾಸಾಯನಿಕ ಗೊಬ್ಬರಗಳನ್ನಾಗಲಿ ಅಥವಾ ಸಾವಯವ ಗೊಬ್ಬರಗಳನ್ನು ಬಳಸಬೇಕೆಂಬುದು ಸೊ ಒಂದು ಮಾಹಿತಿ ಸಿಗ್ತದೆ. ಅದರ ಪ್ರಕಾರ ಮಾಡಿಕೊಂಡಾಗ ನಾವು ಹೆಚ್ಚಾಗಿ ಪ್ರಿಸಿಷನ್ ಹೋಗಿ ಹೆಚ್ಚಿನ ಇಳುವರಿಯನ್ನು ಪಡಲಿಕ್ಕೆ ಅಥವಾ ಲಾಭದ ಅಂಶ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇನ್ನು ಇದಲ್ಲದೆ ಸಸ್ಯದ ಅವಶೇಷಗಳು ಇರ್ತಾವ ಅಥವಾ ಕಾಂಪೋಸ್ಟ್ ಆಗಲಿ, ತಿಪ್ಪೆ ಗೊಬ್ಬರ ಆಗಲಿ, ಅವು ಕೂಡ ಈ ಒಂದು ಬೇಸಿಗೆ ಹಂಗಾಮಿನಲ್ಲಿನೇ ಅಲ್ಲಿ ರೈತರು ಹಾಕಬೇಕಾಗುತ್ತೆ, ಭೂಮಿಯಲ್ಲಿ ಒದಗಿಸಬೇಕಾಗುತ್ತೆ. ಈ ಪೋಷಕಾಂಶಗಳಾಗಲಿ, ಅವಶೇಷಗಳಾಗಲಿ, ಅಥವಾ ತಿಪ್ಪೆ ಗೊಬ್ಬರ ಆಗಲಿ, ಅಥವಾ ಕಾಂಪೋಸ್ಟ್ ಆಗಲಿ, ಇದು 3-4 ವಾರಗಳ ಮೊದಲು ಭೂಮಿಯಲ್ಲಿ ಸೇರಿಸಬೇಕು. ಬಿತ್ತನೆಕ್ಕಿಂತ ಮೊದಲು ಇದರಿಂದ ಏನಾಗ್ತದೆ, ಸಾಕಷ್ಟು ಕೊಳೆಯುವಿಕೆ ಪ್ರಮಾಣ ಇದು ಅವಧಿ ಹೆಚ್ಚಾಗಿ ಸೊ ದಟ್ ಬೆಳೆಗೆ ಸಸ್ಯದ ಪೋಷಕಾಂಶಗಳು ಸಿಗ್ತಾವ ಸಸ್ಯಕ್ಕೆ ಪೋಷಕಾಂಶಗಳ ಲಭ್ಯತೆ ಹೆಚ್ಚಾಗುತ್ತೆ. ಮತ್ತೆ ಇನ್ನು ಇತ್ತಿತ್ತಲಾಗಿ ಹೇಳಬೇಕಂತ ರೈತರು ಹೊರಗಡೆ ಸಿಗುವಂತಹ ನಾವು ಈ ಭಾಗದಲ್ಲಿ ಕಾಣುವಂತಹ ತೊಗರಿ ಕಟ್ಟಿಗೆ ಆಗಲಿ, ಹತ್ತಿ ಕಟ್ಟಿಗೆ ಆಗಲಿ, ಏನಪ್ಪಾ ಅಂತ ಅದು ಕೂಡ ಭೂಮಿಯಲ್ಲಿ ಒಳಪದರದಲ್ಲಿ ಹಾಕಬೇಕಾಗ್ತದೆ, ಭೂಮಿಯಲ್ಲಿ ಸೇರಿಸಬೇಕಾಗ್ತದೆ. ಪ್ರತಿ ಎಕರೆಗೆ ಏನಪ್ಪಾ ಅಂತಂದ್ರೆ 1-2 ಟನ್ ಅಂತ ಶಿಫಾರಸು ಮಾಡಲಾಗಿದೆ, ಅದರಿಂದ ಸೇರಿಸಬಹುದು. ಮತ್ತೆ ಅದಲ್ಲದೆ ಇನ್ನೊಂದು ಪ್ರಮುಖ ಅಂಶ ಏನಂತಂದ್ರೆ ಬೇಸಿಗೆ ಹಂಗಾಮಿನಲ್ಲಿ ರೈತರು ಏನಂತಂದ್ರೆ ಈ ತಿಪ್ಪೆ ಗೊಬ್ಬರ ಆಗಲಿ, ಕಾಂಪೋಸ್ಟ್ ಆಗಲಿ ಅಲ್ಲಿ ಹೊಲದಾಗ ಹಾಕಿರ್ತಾರೆ. ನಾವು ಸರ್ವಸಾಮಾನ್ಯ ಕಾಣೋದೇನಂತಂದ್ರೆ ಹೊಲದಲ್ಲಿ ಹಾಗೆ ಗುಂಪೆಗಳು ಹಾಕಿ ಸಾಕಷ್ಟು ಸಮಯ ಅಲ್ಲೇ ಬಿಡ್ತಾರೆ. ಆ ರೀತಿಯಾಗಿ ಬಿಡುವುದರಿಂದ ಏನಾಗ್ತದಂದ್ರೆ ಪೋಷಕಾಂಶಗಳು ನಷ್ಟವಾಗುವ ಒಂದು ಸಂದರ್ಭ ಇರ್ತದೆ, ಸೂರ್ಯನ ಶಾಖಕ್ಕೆ ನಷ್ಟವಾಗುವ ಒಂದು ಸಂದರ್ಭ ಇರ್ತದೆ. ಅದಕ್ಕಾಗಿ ಏನಪ್ಪಾ ಆದಷ್ಟು ಕಡಿಮೆ ಅವಧಿಯಲ್ಲಿ ಆ ಗೊಬ್ಬರಗಳನ್ನು ಅಂದ್ರೆ ಸಾವಯವ ಗೊಬ್ಬರಗಳನ್ನ ಭೂಮಿಗೆ ಸೇರಿಸುವ ಒಂದು ವ್ಯವಸ್ಥೆ ಮಾಡಬೇಕು. ಇವು ಕೆಲವು ಅತಿ ಮುಖ್ಯವಾದ ಅಂಶಗಳು ರೈತರು ನೆನಪಿನಲ್ಲಿ ಇಡಬೇಕಂತ ನಾನು ಇಲ್ಲಿ ಹೇಳ ಬಯಸ್ತೇನೆ. ಒಳ್ಳೇದು ಡಾಕ್ಟರ್ ಸತ್ಯನಾರಾಯಣ ರವರು. ಇದುವರೆಗೆ ಈ ಮಾಗಿ ಉಳುಮೆ ಅಂದ್ರೆ ಏನು, ಮಾಗಿ ಉಳುಮೆಯನ್ನ ಹೇಗೆ ಮಾಡಬೇಕಾಗತ್ತೆ, ಮಾಗಿ ಉಳುಮೆಯನ್ನ ಮಾಡೋದ್ರಿಂದ ಯಾವ ರೀತಿ ನಾವು ಮಣ್ಣಿನ ರಾಸಾಯನಿಕ ಭೌತಿಕ ಮತ್ತು ಜೈವಿಕ ಗುಣಧರ್ಮಗಳ ಸುಧಾರಣೆಯನ್ನ ಮಾಡಬಹುದು, ಜೊತೆಗೇನೆ ಬೇಸಿಗೆ ಒಂದು ಹಂಗಾಮಿನಲ್ಲಿ ಮಣ್ಣಿನ ಮಾದರಿಗಳ ಸಂಗ್ರಹಣೆ ಮಾಡಿಬಿಟ್ಟು ಮಣ್ಣು ಪರೀಕ್ಷೆ ಮಾಡೋದ್ರ ಕಡೆ ರೈತರು ಹೆಚ್ಚು ಗಮನವನ್ನ ಹರಿಸಬೇಕಾದಂತಕ್ಕಂಥ ವಿಷಯವನ್ನ ತಿಳಿಸಿದರೆ, ಅದಲ್ಲದೆ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳಾದಂತ ಭೂಮಿಯ ಮಟ್ಟ ಮಾಡೋದು, ಭೂಮಿಗೆ ಒಡ್ಡನ್ನ ಹಾಕೋದು, ಈ ಬಹುವಾರ್ಷಿಕ ಕಳೆಗಳನ್ನ ನಿರ್ಮೂಲ ಮಾಡುವ ಕಡೆ ಹೆಚ್ಚು ರೈತರು ಈ ಒಂದು ಬೇಸಿಗೆ ಹಂಗಾಮಿನಲ್ಲಿ ಗಮನ ಹರಿಸಬೇಕಂತಕ್ಕಂಥ ವಿಷಯವನ್ನ ತಿಳಿಸಿದರೆ, ರೈತ ಬಾಂಧವರು ಖಂಡಿತವಾಗಿ ಈ ಒಂದು ಹಂಗಾಮಿನಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಕಡೆ ಹೆಚ್ಚಿನ ಆದ್ಯತೆಯನ್ನ ಕೊಡಲಿ, ಮಣ್ಣು ಪರೀಕ್ಷೆಯನ್ನ ಮಾಡಿಸಲಿ, ಮಾಗಿ ಉಳುಮೆಯನ್ನ ಎಲ್ಲಾ ರೈತರು ಕಡ್ಡಾಯವಾಗಿ ಮಾಡಲಿ ಅಂತ ಹೇಳ್ತಾ ಮಾಹಿತಿಯನ್ನು ನೀಡಿದ್ದಕ್ಕೆ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ.

ಹಸಿರು ತಪ್ಪಲು ಪಲ್ಯಗಳು ಮತ್ತು ಹಳದಿ ಮತ್ತು ಕಿತ್ತಳೆ ಬಣ್ಣದ ಹಣ್ಣು ಮತ್ತು ತರಕಾರಿಗಳು. ಈ ಹಸಿರು ತಪ್ಪಲು ಪಲ್ಯಗಳು ನಾವು ಯಾವ ರೀತಿ ಸ್ವಸಹಾಯ ಸಂಘದ ಗುಂಪುಗಳು ಬಳಕೆ ಮಾಡ್ಕೋಬಹುದು ಅಂತ ಹೇಳಿದ್ರೆ, ತಮಗೆಲ್ರಿಗೂ ಗೊತ್ತಿರಬಹುದು ಹಸಿರು ತಪ್ಪಲು ಪಲ್ಯಗಳು ಬಹಳ ಪೆರಿಷಬಲ್ ಅಂತ ಹೇಳ್ತೀವಿ, ಬೇಗ ಕುಳಿತು ಹೋಗ್ತಕ್ಕಂತ ಒಂದು ಆಹಾರ ಪದಾರ್ಥಗಳು. ಇವನ್ನ ಡಿಹೈಡ್ರೇಟ್ ಮಾಡಿ, ಅಂದ್ರೆ ಈಗ ಸೋಲಾರ್ ಡ್ರೈಯರ್ಸ್ ಎಲ್ಲ ಬಂದಿದಾವೆ, ಅಥವಾ ಬಿಸಿಲಿನಲ್ಲಿ ಅಥವಾ ನೆರಳಿನಲ್ಲಿ ತಮ್ಮ ಮನೆಯಲ್ಲಿ ಒಣಗಿಸ್ಕೊಂಡು ಕೆಡದೇ ಇರೋ ರೀತಿಯಲ್ಲಿ ಗಾಳಿಯಾಡದ ಡಬ್ಬಿಯಲ್ಲಿ ಶೇಖರಣೆ ಮಾಡಿಕೊಂಡು ಆ ಪುಡಿಯನ್ನು ತಾವು ಮಾಡ್ತಕ್ಕಂತ ಅವಲಕ್ಕಿಗಿರ್ಬೋದು ಅಥವಾ ಹಿಟ್ಟುಗಳಲ್ಲಿ ಚಪಾತಿ ಮತ್ತು ರೊಟ್ಟಿ ಹಿಟ್ಟುಗಳಲ್ಲಿ ಇವನ್ನ ಮಿಶ್ರಣ ಮಾಡಿ ಒಂದು ಆಹಾರದ ಪೌಷ್ಟಿಕತೆಯನ್ನು ಹೆಚ್ಚು ಮಾಡಬಹುದು. ಈ ತರಹ ನಾವು ಹಸಿರು ತಪ್ಪಲು ಪಲ್ಯಗಳನ್ನ ಬಳಕೆ ಮಾಡಿ ಅದರಿಂದ ತಯಾರಿಸಿದ ಉತ್ಪನ್ನಗಳನ್ನ ಮಾರುಕಟ್ಟೆಯಲ್ಲಿ ಮಾಡ್ಕೋಬಹುದು. ನಂತರ ಈ ಹಳದಿ ಮತ್ತು ಕಿತ್ತಳೆ ಬಣ್ಣದ ಹಣ್ಣುಗಳು, ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಪಪ್ಪಾಯಿ ಏರಿಯಾ ತುಂಬಾ ನಮ್ಮಲ್ಲಿ ಜಾಸ್ತಿ ಇದೆ. ರಾಯಚೂರು ಜಿಲ್ಲೆಯಲ್ಲಿ ಅದರಲ್ಲೂ ಲಿಂಗಸೂರು ಭಾಗದಲ್ಲಿ ಅತಿ ಹೆಚ್ಚು ಪಪ್ಪಾಯಿ ಇದೆ. ಈ ಪಪ್ಪಾಯದಿಂದ ನಾವು ಫ್ರೂಟ್ ಬಾರ್ ತಯಾರ್ ಮಾಡಬಹುದು, ಜಾಮ್ ತಯಾರು ಮಾಡ್ಕೋಬಹುದು, ಜೆಲ್ಲಿ ಅಂತ ಹೇಳ್ತೀವಿ ಇದನ್ನು ಕೂಡ ತಯಾರ್ ಮಾಡಬಹುದು. ಈ ರೀತಿ ಅನೇಕ ಉತ್ಪನ್ನಗಳನ್ನ ಮತ್ತು ಬ್ರೆಡ್ ನಲ್ಲಿ ಹಾಕಿರ್ತಕ್ಕಂಥ ಟೂಟಿ ಫ್ರೂಟಿ ಇದು ಕೂಡ ತರಬೇತಿಗಳ ಮುಖಾಂತರ ನಾವು ರೈತ ಮಹಿಳೆಯರಿಗೆ ತರಬೇತಿಗಳಲ್ಲಿ ತಿಳಿಸ್ತಾ ಇರ್ತವೆ. ಅದರ ಸದುಪಯೋಗ ಪಡ್ಕೊಂಡು ತಾವು ಕೂಡ ಈ ಬೀಟಾ ಕೆರೋಟಿನ್ ಇರ್ತಕ್ಕಂಥ ಹಣ್ಣುಗಳನ್ನ ಅದರ ಬಗ್ಗೆ ಮಾಹಿತಿಯನ್ನು ತಿಳಿದಾಗ ನೀವು ಕೂಡ ಹೇಳಬಹುದು ಇದು ಹೃದಯಕ್ಕೆ ಸಂಬಂಧಿಸಿದಂತೆ ಉತ್ತಮವಾದ ರಕ್ಷಣೆಯನ್ನು ಕೊಡುತ್ತೆ ಇದನ್ನ ತಿನ್ನೋದ್ರಿಂದ ಅಂತ ಹೇಳಿ ತಾವು ತಮ್ಮ ಉತ್ಪನ್ನಗಳನ್ನ ಮಾರುಕಟ್ಟೆಯಲ್ಲಿ ಮಾರ್ಕೋಬಹುದು. ನಂತರ ಸೆಲೀನಿಯಂ ಅಂತ ಹೇಳ್ತೀವಿ, ಈ ಸೆಲೀನಿಯಂ ಅನ್ನೋದು ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಖನಿಜಾಂಶ, ಇದು ನಮಗೆ ಕಿಣ್ಮಗಳು ಉತ್ಪತ್ತಿ ಆಗೋದಕ್ಕೆ ಸಹಾಯ ಮಾಡ್ತದೆ. ಇಂಥ ಸೆಲೀನಿಯಂ ಅಂಶ ನಮ್ಮಲ್ಲಿ ಯಾವ ಆಹಾರದಲ್ಲಿ ಇದೆ ಅಂತ ನೋಡೋದಾದ್ರೆ, ಈ ಪಾಲಿಶ್ಡ್ ಇಲ್ಲದ ಅಕ್ಕಿ ಅಂದ್ರೆ ಅನ್ಪಾಲಿಶ್ಡ್ ರೈಸ್ ಅಂತ ಏನ್ ಹೇಳ್ತೀವಲ್ಲ ಅದರಲ್ಲಿ, ಮತ್ತೆ ರಾಗಿಯಲ್ಲಿ ಹೆಚ್ಚಾಗಿರುತ್ತೆ. ರಾಗಿ ನಮ್ಮ ಭಾಗದ ಬೆಳೆ ಆಗಿಲ್ಲ ಅಂದ್ರೂ ಕೂಡ ರಾಗಿ ಇವತ್ತು ಮಾರುಕಟ್ಟೆಯಲ್ಲಿ ಎಲ್ಲ ಕಡೆ ಲಭ್ಯ ಆಗ್ತಾ ಇದೆ. ರಾಗಿಯಿಂದ ಅನೇಕ ಉತ್ಪನ್ನಗಳನ್ನ ಸ್ವಸಹಾಯದ ಸಂಘದ ಮಹಿಳೆಯರು ಮಾಡಬಹುದು. ರಾಗಿ ಹಪ್ಪಳ ಮಾಡ್ಕೋಬಹುದು, ಸಂಡಿಗೆ ಮಾಡಬಹುದು, ಮತ್ತು ಮಕ್ಕಳಿಗೆ 6 ತಿಂಗಳ ನಂತರ ನಾವು ಬಳಕೆ ಮಾಡ್ತಕ್ಕಂಥ ಪೂರಕ ಆಹಾರದಲ್ಲಿ ರಾಗಿ ಮಾಲ್ಟ್ ತಯಾರು ಮಾಡ್ಕೋಬಹುದು. ಸಜ್ಜೆ ಮಾಲ್ಟಿನಲ್ಲೂ ಕೂಡ ರಾಗಿಯನ್ನು ಬಳಕೆ ಮಾಡ್ಕೊಳ್ಬಹುದು. ಈ ರೀತಿ ರಾಗಿಯಿಂದ ಚಕ್ಕಲಿ ಮಾಡ್ಕೊಳ್ಬಹುದು. ಇಂತಹ ಉತ್ಪನ್ನಗಳನ್ನು ತಯಾರು ಮಾಡಿದಾಗ ಆರೋಗ್ಯಕರವಾಗಿ ಇರೋದಲ್ಲದೆ ನಮಗೆ ಆರ್ಥಿಕವಾಗಿ ಕೂಡ ಲಾಭ ಆಗ್ತದೆ. ನಂತರ ಸೋಯಾ ಪ್ರೋಟೀನ್, ಸೋಯಾ ಅವರೆಯನ್ನು ಬೇರ್ಪಡಿಸಿದ ಸೋಯಾ ಪ್ರೋಟೀನ್ ಅಂತ ಹೇಳ್ತೀವಿ. ಅಂದ್ರೆ ಇದನ್ನು ಐಸೋಲೇಟ್ ಮಾಡಿರ್ತಾರೆ, ಪ್ರೋಟೀನ್ ಅಂಶವನ್ನು ಮಾತ್ರ. ಈ ಹೆಚ್ಚಿನ ಪ್ರೋಟೀನ್ ಅಂಶ ಇರತಕ್ಕಂಥ ಸೋಯಾವನ್ನು ನಾವು ಬಳಕೆ ಮಾಡೋದ್ರಿಂದ ನಮ್ಮ ದೇಹದ ಬೆಳವಣಿಗೆಯ ಜೊತೆಗೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗತ್ತೆ. ಇದರಲ್ಲಿರ್ತಕ್ಕಂಥ ಕೆಲವು ರಸಾಯನಗಳು ಕ್ಯಾನ್ಸರ್ ವಿರೋಧಿಯಾಗಿ ಕೂಡ ಕೆಲಸ ಮಾಡ್ತವೆ. ಅದರ ಜೊತೆಗೆ ನಮ್ಮ ಅಪಧಮನಿಗಳಲ್ಲಿ ಹರಿತಕ್ಕಂಥ ರಕ್ತ ಏನಿರ್ತದೆ ಹೆಪ್ಪುಗಟ್ಟೋದು ಮತ್ತು ಕಠಿಣ ಆಗೋದು, ಅಪಧಮನಿಗಳು ಕಠಿಣ ಆಗ್ತವೆ, ಕೆಲವೊಂದು ಸಮಯ ಸಂಕುಚಿತಗೊಳ್ಳೋದು ಹಿಗ್ಗೋದು, ಈ ರೀತಿ ನಮ್ಮ ನಾಳಗಳು ಮಾಡಬೇಕಾಗುತ್ತೆ ಕೆಲಸವನ್ನ. ರಕ್ತದ ಒತ್ತಡ ಹೆಚ್ಚಾದಾಗ ಇವು ಕಠಿಣವಾಗಿದ್ರೆ ರಕ್ತ ಹರಿಯೋದು ಅತ್ಯಂತ ಶ್ರಮದಾಯಕವಾಗಿ ನಮಗೆ ಹೃದಯಕ್ಕೆ ಸಂಬಂಧಿಸಿದಂತೆ ಈಗ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಅಂತ ಏನು ಹೇಳ್ತೀವಿ ಇದೆಲ್ಲ ಆಗುವಂತ ಸಂಭವ ಹೆಚ್ಚಾಗಿರುತ್ತೆ. ಅಂಥದನ್ನು ಕಡಿಮೆ ಮಾಡೋದಕ್ಕೆ ಈ ಸೋಯಾ ಪ್ರೋಟೀನ್ ತುಂಬಾ ಅವಶ್ಯಕ. ಇಲ್ಲಿ ನಮ್ಮ ಬೀದರ್ ಭಾಗದಲ್ಲಿ ಬೆಳೀತಕ್ಕಂಥ ಈ ಸೋಯಾ ಅವರೆಯನ್ನ ನಾವು ಯಾವ ರೀತಿ ಬಳಕೆ ಮಾಡ್ಕೊಳ್ಬಹುದು ಸ್ವಸಹಾಯ ಸಂಘದಲ್ಲಿ ಅಂತ ಹೇಳಿದ್ರೆ, ಸೋಯಾ ಅವರೆಯಿಂದ ಅನೇಕ ಉತ್ಪನ್ನಗಳನ್ನು ಮಾಡಬಹುದು. ಅದನ್ನ ಮೊಳಕೆ ಬರೆಸಿ ಹಿಟ್ಟನ್ನು ತಯಾರು ಮಾಡಿ ಪೂರಕ ಆಹಾರಗಳಲ್ಲಿ ಬಳಸ್ಕೋಬಹುದು. ನಮ್ಮ ಚಪಾತಿ ಮಿಕ್ಸ್ಗಳನ್ನು ನಾವೇನು ತಯಾರು ಮಾಡ್ತಿದ್ದೇವೆ ಮಾರುಕಟ್ಟೆಯಲ್ಲಿ ನೋಡ್ತಾ ಇರ್ತವೆ, ಅನೇಕ ಚಪಾತಿ ಮಿಕ್ಸ್ಗಳು ಇವತ್ತು ಸಿಗ್ತಾ ಇದೆ. 2-3 ಧಾನ್ಯಗಳನ್ನು ಬಳಸಿ ಅದ್ರ ಜೊತೆಗೆ ನಮ್ಮ ಸೋಯಾ ಅವರೆಯನ್ನು ಕೂಡ ಮಿಶ್ರಣ ಮಾಡಿ ನಾವಿವತ್ತು ರೆಡಿ ಟು ಕುಕ್ ಫುಡ್ಸಲ್ಲಿ ಇದನ್ನು ಕೂಡ ಒಂದು ತಯಾರು ಮಾಡ್ಕೊಳ್ಬಹುದು. ನಂತರ ಇನ್ನೊಂದು ಉತ್ತಮವಾಗಿರ್ತಕ್ಕಂಥ ಆಹಾರ ಅಂತ ಹೇಳಿದ್ರೆ ಬೆಳ್ಳುಳ್ಳಿ. ಈ ಬೆಳ್ಳುಳ್ಳಿಯಲ್ಲಿ ದಿನಕ್ಕೆ 1-2 ಹಸಿ ಬೆಳ್ಳುಳ್ಳಿಯನ್ನು ತಿನ್ನೋದ್ರಿಂದ ನಮ್ಮ ರಕ್ತ ಸರಾಗವಾಗಿ ಹರಿಯೋದಕ್ಕೆ ಅನುಕೂಲ ಆಗುತ್ತೆ. ಅದರಲ್ಲಿರ್ತಕ್ಕಂಥ ಕೆಲವು ಸಲ್ಫರ್ ಕಂಟೆಂಟ್ ಇರ್ತಕ್ಕಂಥ ಅಂಶಗಳೇನಿದೆ ಅದು ರಕ್ತವನ್ನು ಸರಾಗವಾಗಿ ಹರಿಯೋದಕ್ಕೆ ಮತ್ತು ರಕ್ತ ತೆಳುವಾಗಿರೋದಕ್ಕೆ, ಕೊಲೆಸ್ಟ್ರಾಲ್ ಏನಿರುತ್ತೆ ರಕ್ತದಲ್ಲಿ ಅದರ ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ನಂತರ ಬೀಜಗಳು ಮತ್ತು ಒಣಹಣ್ಣುಗಳು, ಈ ಬೀಜಗಳು ಮತ್ತು ಒಣಹಣ್ಣುಗಳೇನಿದೆ ಯಾವ ಬೀಜಗಳು ಅಂತ ಹೇಳಿದ್ರೆ ನಾವು ನೋಡ್ತಾ ಇರ್ತೇವೆ ಕುಂಬಳ ಬೀಜ, ಸೂರ್ಯಕಾಂತಿ ಬೀಜ, ನಂತರ ಕಲ್ಲಂಗಡಿ ಬೀಜ, ಕರ್ಬೂಜದ ಬೀಜ. ಇವು ತುಂಬ ನೆಗ್ಲೆಕ್ಟೆಡ್, ಅಂದ್ರೆ ನಾವು ಇವನ್ನ ಅತ್ಯಂತ ಬಳಸೋದೇ ಇಲ್ಲ, ಆದರೆ ಇವು ಕೂಡ ಇವತ್ತು ನಮ್ಮ ದೊಡ್ಡ ದೊಡ್ಡ ಮಾರ್ಟ್ಗಳಲ್ಲಿ ಪ್ಯಾಕೆಟ್ಗಳಲ್ಲಿ ಸಿಗ್ತಾ ಇದೆ. ಅಂದರೆ ಅದರ ಬೆಲೆ ಇದ್ದಿದ್ದಕ್ಕೆ ಅದನ್ನು ಆರೋಗ್ಯಕರವಾಗಿ ಇರತಕ್ಕಂಥ ಅಂಶಗಳು ಅದರಲ್ಲಿ ಇರೋದ್ರಿಂದನೇ ಅವು ಇವತ್ತು ಮಾರುಕಟ್ಟೆಯಲ್ಲಿ ಸಿಗ್ತಾ ಇದ್ದಾವೆ, ಅವಕ್ಕೂ ಕೂಡ ಬೆಲೆ ಬಂದಿದೆ ಇವತ್ತು, ಅವನ್ನು ಕೂಡ ನಾವು ತಗೊಂಡು ತಿಂತಾ ಇದ್ದೇವೆ. ಅದರ ಬದಲಾಗಿ ನಾವು ಬೆಳೆದಾಗ ಅದರಿಂದ ಮೌಲ್ಯವರ್ಧನೆ ಮಾಡಿ ಆ ಬೀಜಗಳನ್ನು ಬೇರ್ಪಡಿಸಿದಾಗ, ಈ ಕುಂಬಳ ಮಾಡ್ತಾ ಇರ್ತವೆ, ಕುಂಬಳ ಏನು ಮಾಡ್ತಾ ಇರ್ತಾರೆ ಬರೀ ದೀಪಾವಳಿ ಮತ್ತು ದಸರಾ ಟೈಮಲ್ಲಿ ಅದನ್ನು ಮಾರಾಟ ಮಾಡ್ತಿರ್ತವೆ. ಅದ್ರ ಜೊತೆಗೆ ನಾವು ಒಂದಷ್ಟು ತರಕಾರಿಗಳನ್ನು ಆ ಮಾರಾಟ ಮಾಡೋದ್ರ ಜೊತೆಗೆ ಬಳಕೆ ಮಾಡುವಾಗ, ಮನೆಯಲ್ಲಿ ಬಳಕೆ ಮಾಡುವಾಗ ಅಂತಹ ಬೀಜಗಳನ್ನು ಬೇರ್ಪಡಿಸಿ ನಾವು ಅವನ್ನ ಬೇಸಿಗೆಯ ಸಮಯದಲ್ಲಿ ಅದರ ಬೀಜಗಳನ್ನು ಬೇರ್ಪಡಿಸಿ ಪ್ಯಾಕೆಟ್ ಮಾಡಿ ಮಾರುಕಟ್ಟೆಗೆ ಒಂದು ಉದ್ಯೋಗವನ್ನು ಕೂಡ ನಾವು